ಸುದ್ದಿ ಜಂಪೆ, ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ರಾಷ್ಟೀಯ ಐಕ್ಯತಾ ಸಪ್ತಾಹದ ಪ್ರಮಾಣ ವಚನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬೋಧನೆ ಮಾಡಿದವು. ರಾಷ್ಟದ ಸ್ವಾತಂತ್ರ್ಯ ಹಾಗೂ ಐಕ್ಯತೆ ಸಂರಕ್ಷಿಸಲು ಮತ್ತು ಬಲಪಡಿಸಲು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತೇನೆಂದು ಶ್ರದ್ದಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ ತಿಳಿ ಪ್ರಮಾಣ ವಚನ ಸ್ವೀಕರಿಸಲತ್ತು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ನವೆಂಬರ್ 20 ತೆಲ್ರೆ ನಾಳೆ ಹುತ್ರಿ ಹಬ್ಬ ಇರುವುದರಿಂದ ಕೊಡಗಿಗೆ ರಜೆ ಇರುವುದರಿಂದ ಜಿಲ್ಲೆನ ಯಾವುದೇ ಲಸಿಕಾ ಕೇಂದ್ರದಲ್ಲಿ ಕೋವಿಡ್ 19 ಲಸಿಕಾ ಶಿಬಿರ ಇರುವುದು ಲೆತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವು ತಿಳಿಸಿದರು. ಜಿಲ್ಲೆಯಲ್ಲಿ ಇಂದು 11 ಹೊಸ ಕೋವಿಡ್ 19 ಪ್ರಕರಣಗಳ ದೃಢಾಟು. ಜಿಲ್ಲೆಯ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 35,400 ಆಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 3 ಜನ ಹುಷಾರಾಗಿ ಮನೆಗೆ ಹೋಗಳು. ಇಲ್ಲಿ ಮುಟ್ಟ 431 ಮರಣ ಪ್ರಕರಣದ ವರದಿಯಾಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 12 ಆಗಿದ್ದು ಪಾಸಿಟಿವಿಟಿ ದರ %0.48 ಆಟೂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ತಿಳಿಸಿದರು. ಜಂತುಹುಳು ನಿವಾರಣಾ ರಾಷ್ಟೀಯ ಕಾರ್ಯಕ್ರಮದ ನಿಟ್ಟಿನಲ್ಲಿ ಇದೇ 23ರಿಂದ 27ಕ್ಕೆ ಮುಟ್ಟ 1ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಅಂಗನವಾಡಿ ಶಾಲೆ ಕಾಲೇಜುಗಳಲ್ಲಿ ಅಲ್ಬೆಂಡಜಲ್ ಮಾತ್ರೆಗಳನ್ನು ನೀಡುವ ಕಾರ್ಯಕ್ರಮ ನಡೆದಿದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶವು ತಿಳಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೊಡವ ಸ್ನಾತಕೋತ್ತರ ಪದವಿ ಕೋರ್ಸ್ ಶುರು ಮಾಡುವ ಸಂಬಂಧ ಪಠ್ಯಕ್ರಮ ತಯಾರಿಸುವ ಸಭೆ. ಹೀಗಾಗಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಚೇರಿಯಲ್ಲಿ ಅಕಾಡೆಮಿ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿಯಪ್ಪಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದು ಈ ಸಂದರ್ಭದಲ್ಲಿ 2 ವರ್ಷಕ್ಕೆ ಇರುವ ಪಠ್ಯಕ್ರಮ ತಯಾರಿಸುವ ಪ್ರಕ್ರಿಯೆಯನ್ನು ಶುರು ಮಾಡಿದಳು. ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ 2022 ಜನವರಿ 16ಕ್ಕೆ ನಡೆಯುವ ಈ ಸಲದ ಸುರುಣ ಹಂತದ ಎನ್ಟಿಎಸ್ಸಿ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಜಿಲ್ಲೆಯಲ್ಲಿರುವ ಸರ್ಕಾರಿ ಅನುದಾನ ಹಾಗೆ ಅನುದಾನ ಇಲ್ಲದ ಪ್ರೌಢಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ಓದ್ತಿರುವವು ಇಲಾಖಾ ವೆಬ್ಸೈಟ್ಲಿ ಅರ್ಜಿ ಹಾಕಕ್ಕಿಂತ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆನ ಉಪನಿರ್ದೇಶಕರಾದ ಕೆವಿ ಸುರೇಶವು ತಿಳಿಸಿದಳು. ಇಂದು ಬೆಳಗ್ಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 3.30 ಮಿಲಿಮೀಟರ್ ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 2924.43 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 2638.89 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಂದು 2.18, ಸೋಮರ್ಪೇಟೆ ತಾಲೂಕಲ್ಲಿ 5.13, ವಿರಾಜಪೇಟೆ ತಾಲೂಕಲ್ಲಿ 2.58 ಮಿಲಿಮೀಟರ್ ಮಳೆ ದಾಖಲಾಟು. ಮೈಸೂರು ಆಡಳಿತ ತರಬೇತಿ ಸಂಸ್ಥೆ ವತಿಯಿಂದ ದಾವಣಗೆರೆ, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರಾಕೃತಿಕ ವಿಕೋಪ ಎದುರಿಸುವ ಕುರಿತಂತೆ ತರಬೇತಿ ನಡೆದು ಭೂಕುಸಿತ ಪ್ರವಾಹ ಪ್ರದೇಶಗಳನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರಾದ ಆರ್ಎಂ ಅನನ್ಯ ವಾಸುದೇವ್ ಅವರು ಪ್ರಶಿಕ್ಷಣಾರ್ಥಿಗಳಿಗೆ ಭೂಕುಸಿತ ಪ್ರವಾಹ ವಿಪತ್ತು ನಿರ್ವಹಣೆ ಘಟನಾ ಪ್ರತಿಕ್ರಿಯೆ ವ್ಯವಸ್ಥೆನ ಬಗ್ಗೆ ತರಬೇತಿ ಕೊಟ್ಟಳು. ಈ ಸಂದರ್ಭ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆನ ಭೂ ವಿಜ್ಞಾನಿ ರಾಹುಲ್ ಎಂಎಸ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಮಾಜಿ ಯೋಧರ ಒಕ್ಕೂಟ ಅರೆಸೇನಾ ಪಡೆ ಕೊಡಗು ಜಿಲ್ಲೆ ಇದರ ವರ್ಷದ ಮಹಾಸಭೆ ಇದೇ 23ರ ಮಂಗಳವಾರ ಬೆಳಗ್ಗೆ 10:30 ಗಂಟೆಗೆ ಮಡಿಕೇರಿನ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆದಿದೆ. ಕರ್ನಾಟಕ ಸರ್ಕಾರ ಕನ್ನಡ ಕಾಯಕ ವರ್ಷಾಚರಣೆ ನಿಟ್ಟಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಸೋಮರ್ಪೇಟೆ ತಾಲೂಕಿನವಕ್ಕೆ ಇದೇ 26ಕ್ಕೆ ಸ್ಪರ್ಧೆ ನಡೆದಿದೆ ಅಂತ ಸಮಿತಿನ ಎಸ್ ಮಹೇಶ್ ಅವರು ತಿಳಿಸಿದರು. ಮಡಿಕೇರಿ ಮಾಜಿ ಸೈನಿಕರ ಸಂಘ ಇವರ ವರ್ಷದ ಮಹಾಸಭೆ ಇದೇ 22 ತೆಲ್ರ ಸೋಮವಾರ ಬೆಳಗ್ಗೆ 10:30 ಗಂಟೆಗೆ ಕೊಡವ ಸಮಾಜ ಕಟ್ಟಡ ಮಡಿಕೇರಿಯಲ್ಲಿ ನಡೆದಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್ 19 ಎರಡನೇ ಅಲೆನ ಸಹಾಯಧನ ಮೊತ್ತ ರೂ 3,000 ನೀಡಲಟ್ಟು. ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಈಗಾಗಲೇ ನೇರ ನಗದು ವರ್ಗಾವಣೆ ಮೂಲಕ ಪಾವತಿ ಮಾಡಿಕೆ ಕಳಿಸಲಾಗಿದ್ದು %90 ಪಾವತಿ ಅಟ್ಟು. ಉಳಿದ %10 ಡೇಟಾಲ್ಲಿ ಫಲಾನುಭವಿ ಆಧಾರ್ ಸಂಖ್ಯೆ ಅವರ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರುವುದಲ್ಲೇ, ಆದ್ದರಿಂದ ಅಂತವರ ಖಾತೆಗೆ ಸಹಾಯಧನ ಪಾವತಿ ಆತ್ಲೆ. ಆದ್ದರಿಂದ ಸಹಾಯಧನ ಸಿಗದ ನೋಂದಾಯಿತ ಕಟ್ಟಡ ಕಾರ್ಮಿಕರು ಆಧಾರ್ ಜೋಡಣೆ ಮಾಡಿಸಿ ಬ್ಯಾಂಕ್ನವು ಎನ್ಪಿಸಿಎಲ್ಗೆ ಮ್ಯಾಪಿಂಗ್ ಮಾಡಿರುವ ಬಗ್ಗೆ ಖಾತ್ರಿ ಮಾಡಿಕೊಂಡು ದಾಖಲಾತಿಗಳನ್ನ ಇದೇ 30ರೊಳಗೆ 3 ತಾಲೂಕುಗಳಲ್ಲಿರುವ ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಸಲ್ಲಿಸಕ್ಕಂತ ಕಾರ್ಮಿಕ ಅಧಿಕಾರಿ ಅನಿಲ್ ಭಗಟಿಯವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ನವೆಂಬರ್ 4ರಂದು ನಿಧನರಾದ ಮೂಲೆ ಮಜಲು ಪಾರ್ವತಿ ಅವರ ತಿಥಿ ಕರ್ಮಾಂತರ ನಾಳೆ ಶನಿವಾರ ಭಾಗಮಂಡಲ ಚೇರಂಗಾಲ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ, ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243002323. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9800990125. ನಿಮ್ಮ ಮಕ್ಕಳು MBA ಕೋರ್ಸ್ ಮಾಡುವ ಆಸಕ್ತಿ ಹೊಂದಿದ್ದಾರೆ? ಹಾಗಿದ್ರೆ ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿದೆ ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ, ಕೇವಲ MBA 2 ವರ್ಷಗಳ ಪೂರ್ಣಾವಧಿ ಶಿಕ್ಷಣವನ್ನು ಹೊಂದಿರುವ ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂಗೀಕೃತ ಕಾಲೇಜು. ಅಡ್ಮಿಷನ್ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕಾಟಿಗ. ಕಾಲ್ 9741864856. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಎಲ್ಲಾ ರೀತಿಯ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಅಭಿಷೇಕ್ ಸಿಲ್ಕ್ಸ್ ಅಂಡ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ವಿರಾಜಪೇಟೆ. ಮಡಿಕೇರಿ ಸಮೀಪದ ಮೇಕೇರಿ ಗ್ರಾಮದಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಎಲ್ಲಾ ವ್ಯವಸ್ಥೆ ಹೊಂದಿರುವ ಜಂಬರ ಸಮುದಾಯ ಭವನ ಲಭ್ಯ. 200 ಜನರಿಗೊಳಪಟ್ಟು ನಡೆಸಬಹುದಾದಂತಹ ಸಭೆ ಸಮಾರಂಭಗಳಿಗೆ ಸೂಕ್ತ. ಸಂಪರ್ಕಿಸಿ ಜಂಬರ ಸಮುದಾಯ ಭವನ ಮೇಕೇರಿ. ಮೊಬೈಲ್ 9448504720. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ಗಳಲ್ಲಿ ಖಚಿತ ಉದ್ಯೋಗದ ಅವಕಾಶ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪ್ರಥಮ ವರ್ಷ ಪೂರೈಸಿದಲ್ಲಿ ಸರ್ಟಿಫಿಕೇಟ್, ದ್ವಿತೀಯ ವರ್ಷ ಪೂರೈಸಿದರೆ ಡಿಪ್ಲೊಮಾ, ತೃತೀಯ ವರ್ಷ ಪೂರೈಸಿದಲ್ಲಿ ಡಿಗ್ರಿ, ನಾಲ್ಕನೇ ವರ್ಷ ಪೂರೈಸಿದರೆ ಡಿಗ್ರಿ ವಿತ್ ಹಾನರ್ಸ್ ಪದವಿ ನೀಡಲಾಗುವುದು. ಅಡ್ಮಿಷನ್ಗೆ ಕೊನೆಯ ದಿನಾಂಕ November 25. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಮತ್ತು ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ. ಗೋಣಿಕೊಪ್ಪ ಅರುತೋಕ್ಲುವಿನಲ್ಲಿರುವ ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲಾ ಮೂಲಭೂತ ಸೌಕರ್ಯ ಹೊಂದಿದ್ದು, ಇಲ್ಲಿ ಇದೀಗ ಪ್ರಸಕ್ತ ವರ್ಷದ ಎಲ್ಕೆಜಿ ಯುಕೆಜಿ ತರಗತಿಗೆ ಪ್ರವೇಶಾತಿ ಆರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಭೇಟಿ ನೀಡಿ ಸರ್ವದೈವತ ಆಂಗ್ಲ ಮಾಧ್ಯಮ ಶಾಲೆ ಅರುತೋಕ್ಲು, ಗೋಣಿಕೊಪ್ಪ. ನಿಮ್ಮ ಕಲ್ಪನೆಯ ಫರ್ನಿಚರ್ ಗಳು ನಿಮ್ಮ ಕೈಗೆಟಕುವ ಬೆಲೆಯಲ್ಲಿ ನಾಪುಕ್ಲುವಿನಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಟೀ ಕೂಟ್ ಫರ್ನಿಚರ್, ಟೀ ಕೂಟ್ ಫರ್ನಿಚರ್, ಕಾರೆಕಾರ್ಡ್, ಮಡಿಕೇರಿ ರೋಡ್, ನಾಪುಕ್ಲು. ಕೊಡಗಿನ ಜನತೆಯ ಪಾಲಿಗೆ ನಮ್ಮ ಬ್ಯಾಂಕ್ ಎಂಬ ಹಿರಿಮೆಯೊಂದಿಗೆ ಶತಮಾನೋತ್ಸವ ಆಚರಿಸಿಕೊಂಡಿರುವ ಕೊಡಗು ಡಿಸಿಸಿ ಬ್ಯಾಂಕ್ ವತಿಯಿಂದ ಹುತ್ತರಿ ಹಬ್ಬದ ಸಂದರ್ಭ ತನ್ನೆಲ್ಲ ಗ್ರಾಹಕರಿಗೂ, ನಾಡಿನ ಸರ್ವ ಜನತೆಗೂ ಹುತ್ತರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ನಾಡರ ಮಾಜನಕ್ಕೆ ಪುತ್ತರಿನ ಮೆರ ನಲ್ಲಾಮೆನ ಬೈಂದವ ಕೊಳವಂಡ ಕಾರ್ಯಪ್ಪ ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲಿನ ನಲ್ಲ ಕ್ರಯ ತಂದಿದ್ದೋರ್ತವ. JNJ ಕಾಫಿ ವರ್ಕ್ಸ್, ಕುಕ್ಲೂರು, ವಿರಾಜಪೇಟೆ. ಕಾಲ್ 9448721469. ಅಭಿಲಾಷ್ ಸ್ಟೋರ್ ವತಿಯಿಂದ ಸರ್ವರಿಗೂ ಪುತ್ತರಿ ಹಬ್ಬದ ಶುಭಾಶಯಗಳು. ಅಭಿಲಾಷ್ ನಲ್ಲಿ ಬಟರ್ಫ್ಲೈ ಚಿಮಣಿಗಳಿಗೆ ಹಾಗೂ ವೈಲ್ಡ್ ಕ್ರಾಫ್ಟ್ ಲಗೇಜ್ ಟ್ರಾಲಿಗಳಿಗೆ ಅಪ್ ಟು 40% ಡಿಸ್ಕೌಂಟ್, ಟೈಟನ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಕುಕ್ಕರ್, ಗ್ಯಾಸ್ ಸ್ಟೌ, ಮಿಕ್ಸಿಗಳು ಹಾಗೂ ಸ್ಯಾಮ್ಸಂಗ್ LED ಫ್ರಿಡ್ಜ್ ವಾಷಿಂಗ್ ಮಷಿನ್ಗಳ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕುಂಜಿಲಾ ಕಕ್ಕಬ್ಬೆ ಗ್ರಾಮತ್ರ ಬಾಚಮಂಡ ಒಕ್ಕಡ ಗುರುಕಾರಣಂಗ ಬೀದಿ ಬೆಪ್ಪ ಕಾರ್ಯತ್ನ ಇದೇ ಇರೋ ತೊಂದಾಂಗ ನಾರಾಚ ಮಜ್ಜನಕ ಬೆಚ್ಚಣಿತ್ ಒಕ್ಕಕಾರ ತಾಮನೆ ಮೋಳಿಯ ಬಿಂದು ಚಂಗಾದ್ಯ ಸಂಸಾರಡೆ ಪೊಲಕ 10 ಗಂಟೆ ರೋಳಲು ಬಂತು ಕೂಡಿಯಾಡ್ರುನೊಂದು ಒಕ್ಕಪಟ್ಟಿದ್ದಾರೆ ಅಧ್ಯಕ್ಷ ಬಾಚಮಂಡ ಎ ಪೂನಚ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ್. ನಿಧನ ಸುದ್ದಿ. ಮೂಲತ್ ಕುಂಜಿಲಗೇರಿ ಕಾರಳಾನ, ಬೆಂಗಳೂರು ಚಾಮರಾಜಪೇಟೆಯಲ್ಲಿ ವಾಸವುಳ್ಳ ಮುಕ್ಕಾಟಿರ ರಾಘು ಸೋಮಯ್ಯಂಗ ಇಂದು 72ನೇ ವಯಸ್ಸಲ್ಲಿ ಮಜ್ಜನ 3 ಗಂಟೆಗೆ ಮರಣಪಟ್ಟಿದ್ದು. ನಿವೃತ್ತ ತಹಶೀಲ್ದಾರ್ ಮುಕ್ಕಾಟಿರ ರಾಘು ಅಯ್ಯಂಗಡ ಆಕೇರಿಕಾರ್ಯ ನಾಳೆ ಮಧ್ಯಾಹ್ನ 8 ಗಂಟೆಗೆ ಅಯ್ಯಂಗಡ ಸ್ವಗೃಹದ ನಡಪ. ಚೇರಂಬಾಣೆ ಬಾಡಗ ಗ್ರಾಮದಲ್ಲಿ ವಾಸವಿರುವ ದಾಯನ ದಿವಂಗತ ಶಿವಣ್ಣನವರ ಮಗ ನಾಣಯ್ಯ ಅವರು 73ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ದಾಯನ ನಾಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮರಗೂಡು ಗ್ರಾಮದ ಮಗೇರನ ಮೊಣ್ಣಪ್ಪ ಸಣ್ಣಣ್ಣ ಅವರು 72ನೇ ವಯಸ್ಸಿನಲ್ಲಿ ಇಂದು ನಿಧನರಾಗಿದ್ದಾರೆ. ಮಗೇರನ ಮೊಣ್ಣಪ್ಪ ಸಣ್ಣಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮರಗೂಡು ಗ್ರಾಮದ ಮೃತರ ಸ್ವಗೃಹದಲ್ಲಿ. ದೇವರಕೊಲ್ಲಿ ಪಂದಕಳ ನಿವಾಸಿ ಕೆಎಂ ಭೀಮಯ್ಯ ಮಣಿಯವರು ಇಂದು ಸಂಜೆ ನಿಧನರಾಗಿದ್ದಾರೆ. 74 ವರ್ಷ ಪ್ರಾಯದ ಕೆಎಂ ಭೀಮಯ್ಯ ಮಣಿಯವರ ಅಂತ್ಯಕ್ರಿಯೆ ನಾಳೆ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ.